ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 08354297033, ಹೃದಯ ರೋಗ ಆಸ್ಪತ್ರೆ 08354297133. Flood water leaves behind hidden dangers. It is important to remain watchful. Go back home only after official go ahead. Get all electrical equipment checked. Check water and sewer lines too. Stay away from slippery flood debris and sharp objects. Watch out for broken electric poles and wires. Use mosquito nets to prevent malaria. Drink boiled or chlorinated water. Don't eat what has been in flood water. Don't let children play in flood water. Help others if you can. Be smart, be prepared. ಮೀರಜಿನ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಕ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್, ಮಿರಜ್. ಕಾಂಟ್ಯಾಕ್ಟ್ 02233221601 ಆರ್ ಲಾಗ್ ಆನ್ ಟು www.cancermiraj.com. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ: ಟಿಬಿ ಮತ್ತು ಇತರ ಸೋಂಕುಗಳ ರೋಗ ನಿರ್ಣಯದಲ್ಲಿ ಜೆನೆಕ್ಸ್ಪರ್ಟ್ ಪರೀಕ್ಷೆ. ಭಾಗವಹಿಸುತ್ತಾರೆ ಡಾಕ್ಟರ್ ಸುಘೋಷ್ ಕುಲಕರ್ಣಿ ಮತ್ತು ಡಾಕ್ಟರ್ ಶ್ರೀಕಾಂತ್ ಹಿರೇಮಠ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಾಲಾ ಸಾಮ್ರಾಣಿ. ತಾಂತ್ರಿಕ ಸಹಕಾರ ಎಸ್ವಾಯಿ ಮನಕಟ್ಟಿ ಮತ್ತು ಎನ್ಎ ಶೇಖ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಇದೀಗ. ಆತ್ಮೀಯ ಕೇಳುಗರೆ ನಮಸ್ಕಾರ. ಈ ಬಾರಿಯ ಎಸ್ಡಿಎಂ ಆರೋಗ್ಯ ಸಂವಾದ ಸ್ವಲ್ಪ ಭಿನ್ನವಾಗಿದೆ. ಯಾಕಂತ ಹೇಳಿದರೆ ಇವತ್ತು ಇಬ್ಬರು ತಜ್ಞ ವೈದ್ಯರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಳ್ಳಿದ್ದಾರೆ. ಈಗೆಲ್ಲ ಟಿಬಿ ಮತ್ತು ಇತರ ಸೋಂಕುಗಳ ರೋಗ ನಿರ್ಣಯ ಹಾಗೂ ನಿರ್ವಹಣೆಯಲ್ಲಿ ಜೀನ್ ಎಕ್ಸ್ಪರ್ಟ್ ಪರೀಕ್ಷೆ ಅನ್ನೋದು ಇವತ್ತಿನ ವಿಷಯ. ಭಾಗವಹಿಸುತ್ತಾ ಇರುವಂತಹ ತಜ್ಞರು ಡಾಕ್ಟರ್ ಸುಘೋಷ್ ಕುಲಕರ್ಣಿ ಹಾಗೂ ಡಾಕ್ಟರ್ ಶ್ರೀಕಾಂತ್ ಹಿರೇಮಠ್. ಆತ್ಮೀಯ ಕೇಳುಗರೆ, ಮೊದಲಿಗೆ ವೈದ್ಯರ ಒಂದು ಕಿರುಪರಿಚಯವನ್ನು ನಾನು ಮಾಡ್ತೀನಿ. ಡಾಕ್ಟರ್ ಸುಘೋಷ್ ಕುಲಕರ್ಣಿ. ಡಾಕ್ಟರ್ ಸುಘೋಷ್ ಕುಲಕರ್ಣಿ ಅವರು ಮೂಲತಃ ಮುಂಬೈನವರು. ತಮ್ಮ MBBS ಪದವಿಯನ್ನು ಪುಣೆಯ MIMER ಕಾಲೇಜ್ನಲ್ಲಿ 2010 ಇವರು ಪಡ್ಕೊಂಡ್ರು. ನಂತರ ತಮ್ಮ ಎಂಡಿ ಮೈಕ್ರೋಬಯಾಲಜಿ ಪದವಿಯನ್ನು ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಡೆದರು. 2016 ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಗೆ ಸೇರಿದಂತಹ ಇವರು ಪ್ರಸ್ತುತ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಡಾಕ್ಟರ್ ಶ್ರೀಕಾಂತ್ ಹಿರೇಮಠ್ ಅವರ ಕಿರುಪರಿಚಯ. ಡಾಕ್ಟರ್ ಶ್ರೀಕಾಂತ್ ಹಿರೇಮಠ್ ಅವರು ತಮ್ಮ ಎಂಬಿಬಿಎಸ್ ಪದವಿಯನ್ನು ವಿಜಯನಗರ ವೈದ್ಯಕೀಯ ಕಾಲೇಜ್ನಲ್ಲಿ ಪಡೆದರು. ತಮ್ಮ ಎಂಡಿಯನ್ನು ಟಿಬಿ ಆ್ಯಂಡ್ ಚೆಸ್ಟ್ ಡಿಸೀಸಸ್ ಜಿಎಂಸಿ ಬರೋಡಾದಲ್ಲಿ ಇವರು ಪಡೆದರು. 2016 ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಗೆ ಸೇರಿದಂತಹ ಇವರು ಪ್ರಸ್ತುತ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆತ್ಮೀಯರೇ, ಈ ಬಾರಿಯ ಕಾರ್ಯಕ್ರಮ ಇನ್ನೂ ಭಿನ್ನ. ಯಾಕಂತ ಹೇಳಿದರೆ ಪ್ರತಿ ಬಾರಿ ವೈದ್ಯರು ನಿಮಗೆ ಮಾಹಿತಿಗಳನ್ನು ಹೇಳ್ತಾರೆ ಓದಿ, ನಂತರ ನೀವು ನಿಮ್ಮ ಪ್ರಶ್ನೆಗಳನ್ನು ವೈದ್ಯರಿಗೆ ಕೇಳ್ತೀರಿ. ಆದರೆ ಈಗ ನಾನು ಕೆಲವು ಪ್ರಶ್ನೆಗಳನ್ನು ವೈದ್ಯರಿಗೆ ಕೇಳ್ತೀನಿ, ಆ ಪ್ರಶ್ನೆಗೆ ಉತ್ತರಗಳನ್ನು ವೈದ್ಯರು ನೀಡ್ತಾರೆ. ಅದನ್ನು ಕೇಳಿದ ನಂತರ ನಿಮ್ಮಲ್ಲಿ ಉಂಟಾಗುವಂತಹ ಸಂಶಯಗಳಿಗೆ, ಪ್ರಶ್ನೆಗಳಿಗೆ ಇಬ್ಬರು ವೈದ್ಯರು, ತಜ್ಞ ವೈದ್ಯರು ಉತ್ತರಗಳನ್ನು ಕೊಡ್ತಾರೆ. ಡಾಕ್ಟರ್ ಸುಘೋಷ್ ಕುಲಕರ್ಣಿ ಹಾಗೂ ಡಾಕ್ಟರ್ ಶ್ರೀಕಾಂತ್ ಹಿರೇಮಠ್ ಅವರಿಗೆ ಸ್ವಾಗತ. ಇನ್ನು ಮೊದಲನೇ ಪ್ರಶ್ನೆ, ಕ್ಷಯರೋಗದ ಬಗ್ಗೆ ಜನರಿಗೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ಕೊಡ್ತೀರಿ? ಕ್ಷಯರೋಗ ಅಂದರೆ ಟ್ಯೂಬರ್ಕ್ಯುಲೋಸಿಸ್ ಅಂತಕ್ಕೆ ಟಿಬಿ ಅಂತ ಹೇಳ್ತಾರೆ. ಇದು ಕಾಯಿಲೆ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತ ಒಂದು ಬ್ಯಾಕ್ಟೀರಿಯಾದಿಂದ ಆಗುತ್ತೆ. ಇದು ಪ್ರಮುಖವಾಗಿ ಶ್ವಾಸಕೋಶ ಅಂದರೆ ಲಂಗ್ಸಲ್ಲಿ ಇದು ಇನ್ಫೆಕ್ಷನ್ ಆಗುತ್ತೆ. ಅದಕ್ಕೆ ನಾವು ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್ ಅಂತ ಕರಿತೀವಿ. ಇದು ಸಾಂಕ್ರಾಮಿಕ ರೋಗ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಇದು ಸಂಪೂರ್ಣವಾಗಿ ವಾಸಿನೂ ಆಗುತ್ತೆ. ಇದರ ಮುಖ್ಯ ಲಕ್ಷಣಗಳು ಅಂದರೆ ಕೆಮ್ಮು, ಕಫದಲ್ಲಿ ರಕ್ತ, ತೀಕ್ಷ್ಣ ಜ್ವರ, ಸುಸ್ತು ಆಗೋದು, ತೂಕ ಕಡಿಮೆ ಆಗೋದು, ಈ ಥರ ಎಲ್ಲ ಆಗುತ್ತೆ. ಇದು ಶ್ವಾಸಕೋಶದಲ್ಲದೆ ಬೇರೆ ಅಂಗಾಂಗಗಳಿಗೂ ಅಂದರೆ ಆರ್ಗನ್ ಸಿಸ್ಟಮ್ಸಲ್ಲೂ ಇದು ಇನ್ಫೆಕ್ಷನ್ ಆಗಬಹುದು. ಇದಕ್ಕೆ ನಾವು ಎಕ್ಸ್ಟ್ರಾ ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್ ಅಂತ ಕರಿತೇವೆ. ಇದು ಸಾಮಾನ್ಯವಾಗಿ ಕುತ್ತಿಗೆ ಭಾಗದಲ್ಲಿ ಗಂಟು ಆಗೋದು ಅಥವಾ ಹೊಟ್ಟೆಯಲ್ಲಿ ಕರಳುಗಳದು ಇನ್ಫೆಕ್ಷನ್ ಆಗೋದು ಅಥವಾ ಹೊಟ್ಟೆಯಲ್ಲಿ ಕೆಲವೊಂದು ಸರಿ ನೀರು ತುಂಬಿಕೊಳ್ಳೋದು, ಮತ್ತು ಇನ್ನು ಕೆಲವೊಂದು ಸರಿ ಬ್ರೈನ್ ಇನ್ಫೆಕ್ಷನ್ ಆಗಿ ಫಿಟ್ಸ್ ಕೂಡ ಆಗಬಹುದು, ಮತ್ತು ಗರ್ಭಾಶಯದ ಇನ್ಫೆಕ್ಷನ್ ಆಗಿ ಮುಂದೆ ಇನ್ಫರ್ಟಿಲಿಟಿ ಅಂದರೆ ಮಕ್ಕಳ ಆಗದೇ ಇರೋದು, ಈ ಥರವೂ ಆಗಬಹುದು. ಜಗತ್ತಿನ ಒಟ್ಟು ಟಿಬಿ ರೋಗಿಗಳ ಸಂಖ್ಯೆಯಲ್ಲಿ 3/3 ಎರಡು ಭಾಗ ಭಾರತ ದೇಶದಲ್ಲೇ ಇದ್ದಾರೆ. ಮತ್ತು ಜಗತ್ತಲ್ಲಿ ಪ್ರತಿ ನಿಮಿಷ 3 ಜನ ಟಿಬಿಯಿಂದ ಸಾಯ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಡಾಕ್ಟರ್ ಸುಘೋಷ್ ಅವ್ರಿಗೇನೆ ನಾನು ಕೇಳ್ತಾ ಇದ್ದೀನಿ, ಕ್ಷಯರೋಗ ಯಾರಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ? ಸೊ ಎಲ್ಲರಿಗೂ ತಮ್ಮ ಆಯುಷ್ಯದಲ್ಲಿ ಸಾಧಾರಣ 10% ಟಿಬಿ ಆಗೋದು ಚಾನ್ಸಸ್ ಇದೆ. ಆದರೆ ರೋಗ ನಿರೋಧಕ ಶಕ್ತಿ ಯಾರಿಗೆ ಕಡಿಮೆ ಇದೆಯೋ ಅವ್ರದ್ರಲ್ಲಿ ಚಾನ್ಸಸ್ ಜಾಸ್ತಿ ಇದೆ. ಸೊ ಉದಾಹರಣೆಗಾಗಿ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಮತ್ತು ಡಯಾಬಿಟೀಸ್, ಮಧುಮೇಹ ಅಥವಾ ಇನ್ನೊಂದು ಕೆಲವೊಬ್ಬರಿಗೆ ಕ್ಯಾನ್ಸರ್ ಇರೋದ್ರಿಂದ ಇದು ಟಿಬಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಕೆಲವೊಂದು ಸೋಷಿಯಲ್ ಕಾಸಸ್ ಅಂದರೆ ಓವರ್ ಕ್ರೌಡಿಂಗ್, ಎಲ್ಲಿ ಸಣ್ಣ ಜಾಗದಲ್ಲಿ ಜಾಸ್ತಿ ಜನ ಇರೋದು, ಈ ಥರ ಎಲ್ಲ ಟಿಬಿ ಹರಡೋ ಚಾನ್ಸಸ್ ಜಾಸ್ತಿ ಇದೆ, ಆಗೋದು ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಶ್ರೀಕಾಂತ್ ಹಿರೇಮಠ್ ಅವ್ರಿಗೆ ನನ್ನ ಪ್ರಶ್ನೆ, ಕ್ಷಯರೋಗ ವಾಸಿ ಪಡಿಸುವಂತಹ ಕಾಯಿಲೆ ಆಗಿದ್ರೂ ಕೂಡ ಇಷ್ಟು ಜನ ಯಾಕೆ ಸಾಯ್ತಾರೆ ಅನ್ನೋದು. ಸರ್ ಹೇಳಿದಾಗೆ ಒಂದು ನಿಮಿಷದಲ್ಲಿ ಸುಮಾರು 3 ಜನ ನಮ್ಮ ಭಾರತ ದೇಶದಲ್ಲಿ ಟಿಬಿ ಕಾಯಿಲೆಯಿಂದ ಮರಣ ಹೊಂದ್ತಾ ಇದ್ದಾರೆ. ಯಾಕಂದರೆ ಇದರಲ್ಲಿ 2 ಮುಖ್ಯವಾದ ಕಾರಣಗಳಿವೆ. ನಾವು ರೋಗಿಗಳ ದೃಷ್ಟಿಯಿಂದ ನೋಡಿದಾಗ ಈಗ ಕೋವಿಡ್ ಪ್ಯಾಂಡಮಿಕ್ ಆದ ಮೇಲಿಂದ ನಮಗೆ ಕೆಮ್ಮು ಒಂದು ಅತ್ಯಂತ ಇಂಪಾರ್ಟೆಂಟ್ ಲಕ್ಷಣ ಅನ್ನೋದು ಗೊತ್ತಾಗಿದೆ. ಅದಕ್ಕಿಂತ ಮುಂಚೆ ಎಲ್ಲರೂ ಕೆಮ್ಮು ಅಂದರೆ ಸುಮ್ಮನೆ ಇದು ನೆಗಡಿ ಕೆಮ್ಮು ಇರ್ಬೋದು ಬಿಡು, ಅಥವಾ ಇದು ನಿನ್ನೆ ನಾನೇನೋ ತಂಪಂದು ಕುಡಿದಿದ್ದೀನಿ ಅದಕ್ಕೆ ಬಂದಿರ್ಬೋದು ಬಿಡು, ಅಥವಾ ಚಳಿಗಾಲ ಸ್ಟಾರ್ಟ್ ಆಯ್ತು ಅದಕ್ಕೆ ಬಂದಿರ್ಬೋದು ಬಿಡು, ಹೀಗೆ ತುಂಬ ನಿಷ್ಕಾಳಜಿ ವಹಿಸಿ ಆ ರೋಗ ಪತ್ತೆಯಲ್ಲಿ ತುಂಬ ನಿಧಾನವಾಗಿ ಬಿಡ್ತಿತ್ತು. ಹೀಗೆ ನಿಧಾನ ಆಗೋದ್ರಿಂದ ಅದು ಶ್ವಾಸಕೋಶದ ಎರಡೂ ಶ್ವಾಸಕೋಶಕ್ಕೆ ಹರಡಿಕೊಂಡ್ರೆ ಉಸಿರಾಟದ ತೊಂದರೆ ಆಗುವುದಾಗಲಿ ಮತ್ತು ಶ್ವಾಸಕೋಶದ ಡ್ಯಾಮೇಜ್ ಆಗೋದ್ರಿಂದ ಅವ್ರಿಗೆ ಜೀವನ ಪರ್ಯಂತವಾಗಿಯೂ ಒಂದು ರೆಸ್ಪಿರೇಟ್ರಿ ಪ್ರಾಬ್ಲಮ್ಸ್ ಅಂದರೆ ಉಸಿರಾಟಕ್ಕೆ ಸಂಬಂಧಿತ ಕೆಲವೊಂದು ಲಕ್ಷಣಗಳು ಯಾವಾಗಲೂ ಇದ್ದೇ ಇರ್ತಾ ಇತ್ತು. ಹೀಗೆ ಉಸಿರಾಟದ ತೊಂದರೆ ಯಾವಾಗಲೂ ಇರೋದರಿಂದ ಅದು ಬಲಭಾಗದ ಹಾರ್ಟಿನ ಮೇಲೆ ಅದರ ಪರಿಣಾಮ ಬೀರಿ ಬಲಭಾಗದ ಹಾರ್ಟು ನಿಷ್ಕ್ರಿಯಗೊಂಡು ಅವರಿಗೆ ಜೀವಕ್ಕೆ ಅಪಾಯ ಆಗುವಂತಹ ತೊಂದರೆಗಳು ಹೆಚ್ಚಾಗಿರ್ತಿತ್ತು. ಅಷ್ಟೇ ಅಲ್ಲದೆ ಇದಕ್ಕೆ ಸುಮಾರು 6 ತಿಂಗಳವರೆಗೆ ನಾವು ಚಿಕಿತ್ಸೆಯನ್ನು ಮಾಡಬೇಕಾಗ್ತದೆ. ಸೊ 6 ತಿಂಗಳ ಚಿಕಿತ್ಸೆಯಲ್ಲಿ ಸುಮಾರು 15 ದಿವಸದಿಂದ ಒಂದು ತಿಂಗಳವರೆಗೆ ಚಿಕಿತ್ಸೆ ಪಡೆದ ನಂತರ ರೋಗಿಗೆ ಸಂಪೂರ್ಣವಾದ ಲಕ್ಷಣಗಳು ಹೋಗಿಬಿಡ್ತದೆ. ಸೊ ರೋಗಿಗೆ ತೂಕ ಹೆಚ್ಚಾಗಲು ಪ್ರಾರಂಭವಾಗ್ತದೆ ಮತ್ತು ಅವನಿಗೆ ನಾನು ಆರಾಮಾಗಿದೆ ಅನ್ನುವಂಥ ಒಂದು ಫೀಲಿಂಗ್ ಬರ್ತದೆ. ಹೀಗೆ ಬಂದ ತಕ್ಷಣ ಏನು ಮಾಡ್ತಾನೆ, ಗುಳಿಗೆನ ಮುಂದೆ ಯಾಕೆ ಒರೆಸ್ಬೇಕು, ಸ್ಟಾಪ್ ಮಾಡಿಬಿಡೋಣ ಅಂತ ಹೇಳಿ ಬಂದ್ ಮಾಡ್ತಾನೆ. ಹೀಗೆ ಬಂದ್ ಮಾಡೋದರಿಂದ ಚಿಕಿತ್ಸೆಯನ್ನು ಆ ಒಳಗಡೆ ಇರುವಂತಹ ಜಂತುಗಳು ಕೆಲವೊಮ್ಮೆ ರೆಸಿಸ್ಟೆನ್ಸ್ ಅಂದರೆ ನಿರೋಧಕತೆಯನ್ನು ಬೆಳೆಸ್ಕೊಳ್ತಾವೆ. ಸೊ ಈ ರೀತಿ ನಿರೋಧಕವಾಗಿ ಬೆಳೆದುಕೊಂಡಾಗ ಅದಕ್ಕೆ ನಾವು ಔಷಧಿ ನಿರೋಧಕ ಟ್ಯುಬರ್ಕ್ಯುಲೋಸಿಸ್ ಅಥವಾ ಡ್ರಗ್ ರೆಸಿಸ್ಟೆಂಟ್ ಟ್ಯುಬರ್ಕ್ಯುಲೋಸಿಸ್ ಅಂತ ಹೇಳ್ತೀವಿ. ಸೊ ಹಾಗಂದರೆ ಸಾಮಾನ್ಯವಾಗಿ ಮೊದಲ ಸಲ ಆದಾಗ ಟಿ ಬಿಗೆ ನಾವು ಯಾವ ಮಾತ್ರೆಗಳನ್ನು ಚಿಕಿತ್ಸೆಯಾಗಿ ಕೊಡ್ತೇವೋ ಆ ಮಾತ್ರೆಗಳು ಇವರಲ್ಲಿ ಕೆಲಸ ಆಗುವುದಿಲ್ಲ. ಸೊ ಆಗಿದ್ದಾಗ ಆ ರೋಗವು ತುಂಬ ಉಲ್ಬಣಗೊಂಡು ಎರಡು ಶ್ವಾಸಕೋಶಕ್ಕೆ ಹರಡಿಕೊಳ್ಬಿಡ್ತದೆ. ಇನ್ನು ವೈದ್ಯರ ಪರ್ಸ್ಪೆಕ್ಟಿವ್ ಆಗಿ ನೋಡಬೇಕಂದ್ರೆ ಆ ವೈದ್ಯರ ದೃಷ್ಟಿಯಿಂದ ನೋಡಬೇಕಾಗಿತ್ತಂದರೆ ನಮ್ಮ ಭಾರತ ಸರ್ಕಾರವು NTEP ನ್ಯಾಷನಲ್ ಟ್ಯುಬರ್ಕ್ಯುಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಮ್ ಅಂತ ಇದಕ್ಕೆ ಒಂದು ಪ್ರೋಗ್ರಾಮನ್ನು ನಡೆಸಿದೆ. ಟಿ ಬಿಯನ್ನು ಎಲಿಮಿನೇಟ್ ಮಾಡಬೇಕು ನಾವು, ನಮ್ಮ ಭಾರತ ದೇಶ ಇಷ್ಟು ಜನ ಸಾವನ್ನು ಒಪ್ತಾ ಇದ್ದಾರೆ ಅಂತೇಳಿ. ಸೊ ಅದರದೇ ಆದ ಕೆಲವೊಂದು ಗೈಡ್ಲೈನ್ಸ್ಗಳಿದ್ದಾವೆ, ಇದೇ ರೀತಿಯಾದ ಟ್ರೀಟ್ಮೆಂಟ್ ಮಾಡಬೇಕು, ಇದನ್ನು ಹೀಗೆ ಕಂಡುಹಿಡಿಯಬೇಕು, ಈ ರೀತಿ ಟ್ರೀಟ್ಮೆಂಟ್ ಮಾಡಿದಾಗ ಮಾತ್ರ ಇದಕ್ಕೆ ವಾಸಿಯಾಗ್ತದೆ ಅನ್ನೋ ಗೈಡ್ಲೈನ್ಸ್ಗಳನ್ನು ಕೆಲವೊಂದು ವೈದ್ಯರು ಕೂಡ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸದೇ ಹೋದರೆ ಅಥವಾ ಕೆಲವೊಮ್ಮೆ ಏನಾಗ್ತದೆ ಪೇಷೆಂಟ್ಗಳಿಗೆ ಈ ಗುಳಿಗೆಯಿಂದ ಅಥವಾ ಮಾತ್ರೆಗಳಿಂದ ಅಡ್ಡ ಪರಿಣಾಮಗಳು ಬರಬಹುದು ಅನ್ನುವಂಥ ಹೆದರಿಕೆಯಿಂದ ಕೆಲವೊಂದು ಗುಳಿಗೆಯನ್ನು ಕೊಡದೆ ಕೇವಲ ಕಡಿಮೆ ಗುಳಿಗೆಯಲ್ಲಿ ಅದನ್ನು ನಾವು ವಾಸಿ ಮಾಡಲು ಪ್ರಯತ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಹಾಗಿದ್ದಾಗ ಅದಕ್ಕೆ ಮತ್ತೆ ರೆಸಿಸ್ಟೆಂಟ್ ಬೆಳೆಯುವಂತಹ ಚಾನ್ಸಸ್ಸು ತುಂಬ ಹೆಚ್ಚಾಗಿರ್ತದೆ. ಹೀಗಿದ್ದಾಗ ಇದು ಮತ್ತೆ ಡ್ರಗ್ ರೆಸಿಸ್ಟೆಂಟ್ ಟ್ಯುಬರ್ಕ್ಯುಲೋಸಿಸ್ ಅಂತ ಬೆಳೆಯುವಂತಹ ಚಾನ್ಸಸ್ ಇದ್ದಾಗ ಅದು ಮತ್ತೆ ಉಲ್ಬಣಗೊಳ್ಳಲು ಪ್ರಾರಂಭವಾಗ್ತದೆ. ಅಷ್ಟೇ ಅಲ್ಲದೆ ಈಗ ನಾವು ನೋಡಿದ್ದೀವಿ, ಈಗ ನಮಗೆ ನೆಗಡಿ ಬಂತು, ಕೆಮ್ಮು ಬಂತಂದರೆ ಯಾವುದೇ ವೈದ್ಯರನ್ನು ನಾವು ಸಲಹೆ ಪಡೆಯದೆ ಡೈರೆಕ್ಟಾಗಿ ನಾವು ಫಾರ್ಮಸಿಗೆ ಹೋಗಿ ನನಗೆ ನೆಗಡಿ ಬಂದಿದೆ ಗುಳಿಗೆ ಕೊಡಿ ಅಂತ. ಸೊ ಅಲ್ಲಿ ಹೋದ ತಕ್ಷಣ ಅವರು ಒಂದು ಯಾವುದೋ ಆ್ಯಂಟಿಬಯೋಟಿಕ್ ಕೊಡ್ತಾರೆ, ಯಾವುದೋ ಆ್ಯಂಟಿಹಿಸ್ಟಮಿನಿಕ್, ಸ್ವಲ್ಪ ಮೂಗಲ್ಲಿ ನೀರು ಕಡಿಮೆ ಆಗುವಂಥ ಗುಳಿಗೆ ಅವೆಲ್ಲ ಕೊಟ್ಟಾಗ ಸೊ ಹೀಗೆ ಅನ್ನೆಸೆಸರಿಯಾಗಿ ನಾವು ಆ್ಯಂಟಿಬಯೋಟಿಕ್ಗಳನ್ನು ತೆಗೆದುಕೊಳ್ಳುವುದರಿಂದ ಸೊ ಆಗಲೂ ಕೂಡ ಒಳಗಿರುವಂಥ ಸೂಕ್ಷ್ಮಾನುಜೀವಿಗಳು ಆ ಆ್ಯಂಟಿಬಯೋಟಿಕ್ಗೆ ಅಗೇನಿಸ್ಟ್ ಆಗಿ ತಮ್ಮ ರೆಸಿಸ್ಟೆನ್ಸ್ ಅಂದರೆ ನಿರೋಧಕತೆಯನ್ನು ಬೆಳೆದುಕೊಳ್ತಾವೆ. ಸೊ ಹೀಗೆ ಬೆಳೆದುಕೊಂಡಾಗ ಆವಾಗ ಏನಾಗ್ತದೆ, ಮತ್ತೆ ಈ ರೋಗವನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ಇರುವಂತಹ ಔಷಧಿಗಳನ್ನು ಉಪಯೋಗಿಸಿಕೊಂಡು ಅದನ್ನು ವಾಸಿಪಡಿಸೋದು ತುಂಬ ಕಷ್ಟವಾಗಿ ಅದು ಇಡೀ ದೇಹಕ್ಕೆ ಹರಡಿಕೊಂಡು ಜೀವಕ್ಕೆ ಅಪಾಯವನ್ನು ಉಂಟು ಮಾಡ್ತದೆ. ಈ ಎಲ್ಲ ಕಾರಣಗಳು ಸೇರಿ ನಮ್ಮ ಭಾರತ ದೇಶದಲ್ಲಿ ಇದರ ಪ್ರಮಾಣವು ಹೆಚ್ಚಾಗ್ತಾ ಇದೆ. ಅಷ್ಟೇ ಅಲ್ಲದೆ ಮತ್ತು ಅದರ ಸಾವಿನ ಪ್ರಮಾಣವೂ ಅದರ ಜೊತೆಗೆ ಹೆಚ್ಚಾಗಿದೆ. ಡಾಕ್ಟರ್ ಶ್ರೀಕಾಂತ್ ಹಿರೇಮಠ್ ಅವರೇ, ಈಗ ನೀವು ಹೇಳಿದ್ರೆ ಯಾಕೆ ಕ್ಷಯರೋಗ ವಾಸಿಪಡಿಸುವಂಥ ಕಾಯಿಲೆ ಆಗಿದ್ದರೂ ಭಾಳ ಜನ ಸಾಯ್ತಾರ ಅನ್ನೋದನ್ನು ಇನ್ನೂ ನಮ್ಮ ಕೆಳಗರಿಗೆ ತಿಳಿಯೋ ಹಂಗೆ, ಈ ಔಷಧ ನಿರೋಧಕ ಕ್ಷಯರೋಗ ಅಂದ್ರೆ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಅಂದ್ರೆ ಏನು ಅನ್ನೋದನ್ನು ತಿಳಿಯೋ ಹಂಗೆ ಹೇಳಬೇಕು. ಈ ಒಂದು ಕ್ಷಯ ರೋಗವು ಅನಾದಿ ಕಾಲದಿಂದಲೂ ಬಂದಿರುವಂತಹ ಒಂದು ರೋಗ ಆಗಿದ್ದು, ಸೊ ಮುಂಚೆ ಇದಕ್ಕೆ 1950ಕ್ಕಿಂತ ಮುಂಚೆ ಇದಕ್ಕೆ ಯಾವುದೇ ಮಾತ್ರೆಗಳೇ ಇರಲಿಲ್ಲ. ಆ ಟೈಮಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯದಾಗಿ ಯಾರಿಗೂ ಟಿ ಬಿ ಬಂದಿದೆ ಅಂದರೆ ಊರ ಹೊರಗಡೆ ಒಂದು ದೊಡ್ಡ ಒಂದು ಪ್ರದೇಶದಲ್ಲಿ ಒಂದು ದೊಡ್ಡ ಬಿಲ್ಡಿಂಗನ್ನು ಕಟ್ಟಿ ಅಲ್ಲಿ ಸರಿಯಾದ ಗಾಳಿ ಅಥವಾ ಮತ್ತು ಬಿಸಿಲು ಬರುವಂಥದ್ದು ಮತ್ತು ಒಳ್ಳೆಯ ಆಹಾರ ಈ ಥರ ಕೆಲವೊಂದು ಮತ್ತು ಮಲ್ಟಿ ವಿಟಾಮಿನ್ಗಳಂತಹ ಚಿಕಿತ್ಸೆಗಳನ್ನೇ ಕೊಡೋದರಿಂದ ಅದರಿಂದ ವಾಸಿಯಾಗುವಂತಹ ತಪ್ಪು ಪರಿಕಲ್ಪನೆಗಳು ಇದ್ದವು. ಯಾಕಂದರೆ ಆ ಟೈಮಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂಥ ಔಷಧೋಪಚಾರ ಇರಲೇ ಇಲ್ಲ. ಸೊ 1950 ಮೇಲೆ ಇದಕ್ಕೆ ಒಂದೊಂದಾಗಿ ಮಾತ್ರೆಗಳನ್ನು ಕಂಡುಹಿಡಿತಾ ಬಂದರು. ಸೊ ಆ ಒಂದು 4 ಮಾತ್ರೆಗಳು ಅಂದರೆ ರಿಫ್ಯಾಂಪೆಸಿನ್, ಐಸೋನಿಯಾಸಿಡ್, ಪೈರೋಜಿನಮೈಡ್ ಮತ್ತು ಎಥಂಬಿಟಾಲ್ ಎನ್ನುವ 4 ಮಾತ್ರೆಗಳು ಅತ್ಯಂತ ಪರಿಣಾಮಕಾರಿಯಾಗಿ ಈ ಟಿಬಿ ಒಂದು ಆರ್ಗ್ಯಾನಿಸಮ್ ಮೇಲೆ ಅಥವಾ ಸೂಕ್ಷ್ಮಾಣುಜೀವಿಗಳ ಮೇಲೆ ಕೆಲಸ ಮಾಡಲಿಕ್ಕೆ ಪ್ರಾರಂಭವಾದಾಗ ಅತಿ ಬೇಗನೆ ರೋಗಿಗಳು ಗುಣವಾಗಲು ಪ್ರಾರಂಭವಾದರು. ಸೊ ಇದು ಈ ಒಂದು ಟಿಬಿಗೆ ಅಂದರೆ ಯಾವ ಟಿಬಿ ಕಾಯಿಲೆಯು ರಿಫ್ಯಾಂಪಸಿನ್ ಮತ್ತು ಐಸೋನಿಯಾಸಿಡ್ ಎಂಬ ಔಷಧಿಗಳಿಂದ ಸಂಪೂರ್ಣವಾಗಿ ಗುಣವಾಗುತ್ತದೆಯೋ ಅದಕ್ಕೆ ನಾವು ಏನಂತೇವೆ ಸೆನ್ಸಿಟಿವ್ ಟಿಬಿ ಅಥವಾ ಸಾಮಾನ್ಯವಾದ ಟಿಬಿ ಅಂತ ಹೇಳ್ತೇವೆ. ಆದರೆ ಯಾವಾಗ ಈ ರೀತಿ ಅನ್ನ ಆಲ್ರೆಡಿ ತಿಳಿಸಿದ ಹಾಗೆ ರೋಗಿಗಳ ಪರವಾಗಿ ಆಗಲಿ ಅಥವಾ ವೈದ್ಯರ ಪರವಾಗಲಿ ಆಗಿ ಆದಂತಹ ಕೆಲವೊಂದು ನಿಷ್ಕಾಳಜಿಯಿಂದ ಈ ಒಂದು ಸೆನ್ಸಿಟಿವ್ ಟಿಬಿ ಮತ್ತು ನಮ್ಮ ದೇಹದಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳು ಅದಕ್ಕೆ ನಿರೋಧಕತೆಯನ್ನು ಬೆಳೆಸಿಕೊಂಡಾಗ ಅವು ಈ ರಿಫ್ಯಾಂಪಸಿನ್ ಮತ್ತು ಐಸೋನಿಯಾಸಿಡ್ ಎಂಬ ಮಾತ್ರೆಗಳಿಗೆ ಗುಣವಾಗುವುದೇ ಇಲ್ಲ. ರೋಗಿಗಳು ಕಂಟಿನ್ಯೂಯಸ್ ಆಗಿ ಅವರಿಗೆ ಕೆಮ್ಮು, ಕಫ ಮತ್ತು ಉಸಿರಾಟದ ತೊಂದರೆ ಎಷ್ಟೇ ಮಾತ್ರೆಗಳನ್ನು ತಗೊಂಡರೂ ಕೂಡ ಈ ಒಂದು ಲಕ್ಷಣಗಳು ಕಡಿಮೆ ಆಗದೇ ಇರುವುದು ಮತ್ತು ಅವರಿಗೆ ರೋಗ ಗುಳಿಗೆಯನ್ನು ಸರಿಯಾಗಿ ತಗೊಂಡಾಗೂ ಚಿಕಿತ್ಸೆಯನ್ನು ಸರಿಯಾಗಿ ತಗೊಂಡಾಗಲೂ ಕೂಡ ಅವರಿಗೆ ಉಲ್ಬಣವಾಗುವುದರಿಂದ ಆ ಒಂದು ಕೆಲವೊಂದು ಪರೀಕ್ಷೆಗಳನ್ನು ಮಾಡಿಸುವುದರ ಮುಖಾಂತರ ನಾವು ಈ ಒಂದು ಡ್ರಗ್ ರೆಸಿಸ್ಟೆಂಟ್ ಟುಬರ್ಕ್ಯುಲೋಸಿಸ್ ಅಂತ ಅದನ್ನು ಅಥವಾ ಔಷಧಿ ನಿರೋಧಕ ಟಿಬಿ ಅಂತ ಕರಿತೇವೆ. ಸೊ ಅಂಥ ಔಷಧಿ ನಿರೋಧಕ ಟಿಬಿಗೆ ನಾವು ಈ ರಿಫ್ಯಾಂಪಸಿನ್ ಮತ್ತು ಐಸೋನಿಯಾಸಿಡ್ ಅಂತ ಔಷಧಿಗಳನ್ನು ಉಪಯೋಗಿಸಲು ಆಗುವುದಿಲ್ಲ, ಅವಕ್ಕೆ ಬೇರೆಯಾದಂಥ ಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ. ಇನ್ನು ಸುಘೋಷ್ ಕುಲಕರ್ಣಿ ಅವರಿಗೆ ನನ್ನ ಪ್ರಶ್ನೆ, ಔಷಧ ನಿರೋಧಕ ಕ್ಷಯರೋಗ ಪತ್ತೆ ಹಚ್ಚೋದು ಹೆಂಗ ಅಂದರೆ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಅಂತ ನೀವೇನು ಹೇಳಿದ್ರಲ್ಲ ಅದನ್ನು. ಸೊ ಸಾಮಾನ್ಯ ಟಿ ಬಿ ಅಂದರೆ ಡ್ರಗ್ ಸೆನ್ಸಿಟಿವ್ ಟಿ ಬಿ ಮತ್ತು ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಎರಡೂ ಕೂಡ ಸೇಮ್ ಸಿಂಪ್ಟಮ್ಸ್ ಬರ್ತದೆ. ಆಮೇಲೆ ಚೆಸ್ಟ್ ಎಕ್ಸ್ರೇ ಅಥವಾ ಸಿ ಟಿ ಸ್ಕ್ಯಾನಲ್ಲಿ ಒಂದೇ ಥರ ಕಾಣಿಸುತ್ತೆ. ಸೊ ಅದಕ್ಕೆ ಕಫ ಪರೀಕ್ಷೆಯು ಅತ್ಯಂತ ಮುಖ್ಯವಾದ ಪರೀಕ್ಷೆ ಆಗುತ್ತೆ. ಸೊ ಇದು ನಾವು ಹೆಚ್ಚಾಗಿ ಮೈಕ್ರೋಸ್ಕೋಪಿ ಅಂದರೆ ಸ್ಯಾಂಪಲ್ದು ಸ್ಟೇನಿಂಗ್ ಮಾಡಿ ಮೈಕ್ರೋಸ್ಕೋಪ್ ಅಲ್ಲಿ ಬ್ಯಾಕ್ಟೀರಿಯಾ ಅದನ್ನೋ ಇಲ್ಲೋ ಅಂತ ನೋಡ್ತೀವಿ. ಮತ್ತು ಬ್ಯಾಕ್ಟೀರಿಯಾನ ಕಲ್ಚರ್ ಮಾಡ್ತೀವಿ ಅಂದರೆ ಲೆಬೋರೇಟ್ರಿಯಲ್ಲಿ ನಾವು ಅದನ್ನು ಬೆಳೆಸಿ ನೋಡ್ತೀವಿ. ಬೆಳೆಸಿದ ಮೇಲೆ ಯಾವುದು ಔಷಧ ಯಾವುದು ಆ್ಯಂಟಿಬಯೋಟಿಕ್ಕು ಆ ಬ್ಯಾಕ್ಟೀರಿಯನ್ನ ಸಾಯಿಸತ್ತೋ ಕೊಲ್ಲತ್ತೋ ಅದು ಟೆಸ್ಟ್ ಮಾಡಿ ನೋಡ್ತೀವಿ. ಸೊ ಇದಕ್ಕೆ ನಾವು ಡ್ರಗ್ ಸೆನ್ಸಿಟಿವಿಟಿ ಟೆಸ್ಟಿಂಗ್ ಅಂತಲೂ ಹೇಳ್ತೀವಿ. ಇದರಲ್ಲಿ ಯಾವ ಆ್ಯಂಟಿಬಯೋಟಿಕ್ಕು ಬ್ಯಾಕ್ಟೀರಿಯನ್ನ ಸಾಯಿಸಲ್ವೋ ಅದು ನಾವು ರೆಸಿಸ್ಟೆಂಟ್ ಅಂತ ಹೇಳ್ತೀವಿ. ಆದರೆ ಇದಕ್ಕೆ ಮಿನಿಮಮ್ 1.5 ತಿಂಗಳ ಟೈಮ್ ತೊಗೊಳ್ಳುತ್ತೆ. ಇದು ತುಂಬ ಲಾಂಗ್ ಟೆಸ್ಟ್ ಇರ್ತದೆ. ಆಮೇಲೆ ತುಂಬ ಸಾಹಸನೂ ಆಗುತ್ತೆ ಇದು ಈ ಟೆಸ್ಟ್ ಮಾಡಲಿಕ್ಕೆ. ಸೊ ಈಗ ಸುಮಾರು 2010 ನಂತರ ಜೀನ್ ಎಕ್ಸ್ಪರ್ಟ್ ಅಂತ ಒಂದು ಟೆಕ್ನಾಲಜಿ ಬಂತು. ಇದು ಒಂದು PCR ಟೆಕ್ನಾಲಜಿ, ಒಂದು ಸಣ್ಣ ಕಾರ್ಟ್ರಿಜಲ್ಲಿ ಮಾಡ್ತಾರೆ. ಹಾಗೆ ಇದಕ್ಕೆ CBNAT ಅಂದರೆ ಕಾರ್ಟ್ರಿಜ್ ಬೇಸ್ಡ್ ನ್ಯೂಕ್ಲಿಕ್ ಆ್ಯಸಿಡ್ ಆ್ಯಂಪ್ಲಿಫಿಕೇಷನ್ ಟೆಸ್ಟ್ ಅಂತಲೂ ಕರೀತಾರೆ. ಈ ಜೀನ್ ಎಕ್ಸ್ಪರ್ಟ್ ಟೆಕ್ನಾಲಜಿದಿಂದ ಪೇಷಂಟ್ಗೆ ಟಿ ಬಿ ಅದನ್ನೋ ಇಲ್ಲೋ ಅಥವಾ ಇದ್ದರೆ ಅದು ಡ್ರಗ್ ಸೆನ್ಸಿಟಿವ್ ಟಿ ಬಿನ ಇನ್ ಡ್ರಗ್ ರೆಸಿಸ್ಟೆಂಟ್ ಟಿ ಬಿನ ಅಂತ 2 ಗಂಟೆಯಲ್ಲಿ ಪತ್ತೆ ಹಚ್ಬೋದು. ಸೊ ಇದರಿಂದ ರೋಗವನ್ನು ನೀವು ಬೇಗನೆ ಪತ್ತೆ ಹಚ್ಚಿದ್ರಿ, ಮತ್ತು ಪೇಷಂಟನ್ನ ಅತಿ ಬೇಗನೆ ಐಸೋಲೇಟ್ ಮಾಡಿದ್ರಿ, ಮತ್ತು ಕರೆಕ್ಟ್ ಟ್ರೀಟ್ಮೆಂಟ್ ಶುರು ಮಾಡಲಿಕ್ಕೆ ಇದು ಸಾಧ್ಯತೆ ಆಯಿತು ಈಗ. ಸೊ ಈ ಮೂರು ಅಂಶ ಎಂಡ್ TB ಅಂದರೆ TB ಮುಕ್ತ ಭಾರತ ಅನ್ನೋದೇನು ಒಂದು ಗೋಲ್ ಇದೆ, ಅದಕ್ಕೆ ಇದು ಮುಖ್ಯವಾಗಿದ್ದು ಅಂಶ ಇದೆ. ಸೊ ಮತ್ತು ಇದು ಜೀನ್ ಎಕ್ಸ್ಪರ್ಟ್ ಕೇವಲ ಸ್ಪೂಟಮ್ ಸ್ಯಾಂಪಲ್ ಅಂದರೆ ಕಫ ಪರೀಕ್ಷೆ ಮಾತ್ರವಲ್ಲ, ಬೇರೆ ಸ್ಯಾಂಪಲ್ಸ್ ಮೇಲೂ ಇದನ್ನು ಟೆಸ್ಟ್ ಮಾಡ್ಬೋದು. ಅಂದರೆ ಗಂಟದ್ದು ಟೆಸ್ಟು, ಮತ್ತು ಪ್ಲೂರಲ್ ಫ್ಲೂಯಿಡ್ ಅಂದರೆ ಎದೆಯಲ್ಲಿ ಕೆಲವೊಂದು ಸರಿ ನೀರು ತುಂಬುತ್ತೆ ಅದರದ್ದು ಟೆಸ್ಟ್ ಮಾಡ್ಬೋದು. ಮತ್ತು CSF ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತೀವಿ, ಅದು ಮೆದುಳು ಮೇಲೆ ಒಂದು ನೀರಿಂದ ಕವಚದ ಥರ ಇರ್ತದೆ, ಅದನ್ನು ನಾವು ಟೆಸ್ಟ್ ಮಾಡ್ಬೋದು. ಇದರಿಂದ ಎಕ್ಸ್ಟ್ರಾ ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್ ಕೂಡ ನಾವು ಪತ್ತೆ ಹಚ್ಬೋದು. ಹಾಗೆಯೇ ಜೀನ್ ಎಕ್ಸ್ಪರ್ಟ್ ಕೇವಲ ಟಿ ಬಿ ಮಾತ್ರ ಅಲ್ಲ, ಬೇರೆ ಇನ್ಫೆಕ್ಷನ್ಸ್ ಸಲುವಾಗೂ ನಾವು ಯೂಸ್ ಮಾಡ್ಬೋದು. ಅಂದರೆ HIV, ಹೆಪಟೈಟಿಸ್, ಮತ್ತು ಈವನ್ COVID-19 ಕೂಡ ನಾವು PCR ಮಾಡ್ಬೋದು ಜೀನ್ ಎಕ್ಸ್ಪರ್ಟ್ ಮೇಲೆ. ಮತ್ತು ಇತರ ಇನ್ಫೆಕ್ಷನ್ನು ಮತ್ತು ಕ್ಯಾನ್ಸರ್ ಕೂಡ ನಾವು ಪತ್ತೆ ಹಚ್ಚಬಹುದು. ಸರ್, ಈಗ ಜೀನ್ ಎಕ್ಸ್ಪರ್ಟ್ ಪರೀಕ್ಷೆ ಬಗ್ಗೆ ನೀವು ಹೇಳಿದ್ರಿ, ಇದರಲ್ಲಿ ನೆಗೆಟಿವ್ ರಿಪೋರ್ಟ್ ಬಂತು ಇಲ್ಲ ಅಂತ ಬಂತು ಅಂತ ಹೇಳಿದ್ರೆ ಟಿ ಬಿ ಇಲ್ಲ ಅಂಥೇಳಿ ರೋಗಿ ಅನ್ಕೋಬಹುದೇನು ಅಂತ. ಹಾಂ, ಇದಕ್ಕೆ ನಾವು ಏನಂತೀವಿ ಅಂದರೆ ಜೀನ್ ಎಕ್ಸ್ಪರ್ಟ್ 99% ಸೆನ್ಸಿಟಿವ್ ಮತ್ತು 100% ಸ್ಪೆಸಿಫಿಕ್ ಆಗಿದೆ. ಇದರ ಅರ್ಥ ಏನು ಅಂದರೆ, ಸ್ಪೂಟಮ್ ಸ್ಯಾಂಪಲಲ್ಲಿ ಜೀನ್ ಎಕ್ಸ್ಪರ್ಟ್ ನೆಗೆಟಿವ್ ಬಂದರೆ ಮಾತ್ರ ನಾವು ಹೇಳ್ಬೋದು 100%ಗೆ ಟಿ ಬಿ ಇಲ್ಲ ಅಂತ. ನಮ್ಮ ಕೇಳುಗರಿಗಾಗಿ ಈ ಸ್ಪೂಟಮ್ ಸ್ಯಾಂಪಲ್ ಅಂತ ಏನು ಹೇಳಿದ್ರಲ್ಲ, ಅದು ಸ್ಪೂಟಮ್ ಸ್ಯಾಂಪಲ್ ಅಂದರೆ ಕಫದಲ್ಲಿ ಏನು ಕಫದ ಟೆಸ್ಟು, ಕಫನೇ ಡೈರೆಕ್ಟಾಗಿ ನಾವು ಜೀನ್ ಎಕ್ಸ್ಪರ್ಟಲ್ಲಿ ಅದನ್ನು ಪ್ರೊಸೆಸ್ ಮಾಡಿ ಪಿ ಸಿ ಆರ್ ಮಾಡ್ತೀವಿ. ಸೊ ಅದಕ್ಕೆ ಆ ಟೆಸ್ಟ್ ನೆಗೆಟಿವ್ ಬಂತು ಅಂತಂದರೆ ಟಿ ಬಿ ಇಲ್ಲ ಅಂತ ಹೇಳ್ಬೋದು. ಆದರೆ ನಿಖರತೆ ಹೆಚ್ಚು ಅಂತೀರಿ ಸರ್ ನೀವು ಇದರದ್ದು ಅಂದರೆ? ಹಾಂ, ಅಂದರೆ ಸೆನ್ಸಿಟಿವಿಟಿ ಜಾಸ್ತಿ ಇದೆ, ಆದರೆ ಸ್ಪೆಸಿಫಿಕ್ಕು ಜಾಸ್ತಿ ಇದೆ ಅಂತ. ಅಂದರೆ ಕಫದ ಮಾದರಿ ಏನು ತಗೊಂಡು ನಾವು ಪರೀಕ್ಷೆ ಮಾಡ್ತೀವಿ, ಸೊ ಅದರಲ್ಲಿ ಅದರ ನಿಖರತೆ ಹೆಚ್ಚಾಗಿರ್ತದೆ ಕಂಪೇರಿಟಿವ್ ಆಗಿ. ನಾವು ಬೇರೆ ಈಗ ಸರ್ ಹೇಳಿದಾಗೆ ಗಡ್ಡೆಯ ಮಾದರಿ ತಗೊಳ್ಳಾಗಲಿ, ಬಯಾಪ್ಸಿ ಮಾದರಿ ಆಗಲಿ, ಅಥವಾ ಎದೆಯಲ್ಲಿ ತುಂಬಿರುವ ನೀರು ಆಗಲಿ, ಸೊ ಆ ಒಂದು ಪರೀಕ್ಷೆ ಮಾಡಿದಾಗ ಜೀನ್ ಎಕ್ಸ್ಪರ್ಟ್ ನೆಗೆಟಿವ್ ಬಂದರೆ ನಾವು ಟಿ ಬಿ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಅದು ಕೆಲವೊಂದು ಸಾರಿ ಬೇರೆ ಬೇರೆ ಪರೀಕ್ಷೆಗಳಿಗೂ ಕೂಡ ಬಯಾಪ್ಸಿಯಲ್ಲಿ ನಾವು ಹಿಸ್ಟೋಪೆಥಾಲಜಿ ಅಂತ ಅದರಲ್ಲಿ ಟಿ ಬಿಯಲ್ಲಿ ಕಾಣುವಂತಹ ಕೆಲವೊಂದು ಲಕ್ಷಣಗಳನ್ನು ನೋಡ್ತೀವಿ. ಅದರ ಜೊತೆಗೆ ಕೆಲವೊಂದು ಸಾರಿ ಏನಾಗ್ತದೆ, ಟಿ ಬಿ ಕಾಯಿಲೆಯನ್ನು ನಾವು 100% ಇದನ್ನು ಇದೆ ಅಂತ ಹೇಳಬೇಕಂದ್ರೆ ಅದರಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳನ್ನು ಕಂಡು ಹಿಡಿಯೋದು ತುಂಬ ಮುಖ್ಯವಾಗ್ತದೆ. ಆದರೆ ಕೆಲವೊಂದು ಭಾಗದಲ್ಲಿ ನಮ್ಮ ದೇಹದ ಕೆಲವೊಂದು ಭಾಗಗಳಲ್ಲಿ ಟಿ ಬಿ ಎಫೆಕ್ಟ್ ಆದಾಗ ಅಲ್ಲಿ ಸೂಕ್ಷ್ಮಾಣುಜೀವಿಗಳು ಇರದೆ ನಮ್ಮ ಬಾಡಿಯ ಮೇಲೆ ಆ ಅಂಗಾಂಗಗಳ ಮೇಲೆ ಆಗುವಂತಹ ಕೆಲವೊಂದು ಚೇಂಜಸ್ ಏನಿರ್ತದೆ ಅದು ಟಿ ಬಿಯಿಂದ ಆಗಿದೆ ಅನ್ನೋದನ್ನು ನಾವು ಕಂಡುಹಿಡಿತೀವಿ. ಸೊ ಆ ಥರ ಆದಂತಹ ಬದಲಾವಣೆಗಳನ್ನು ನೋಡಿ ಕೂಡ ನಾವು ಕೆಲವೊಂದು ಸತಿ ಅವರಿಗೆ ಚಿಕಿತ್ಸೆ ಕೊಡಬೇಕಾಗ್ತದೆ. ಆ ಬದಲಾವಣೆಗಳಲ್ಲಿ ಕೆಲವೊಂದು ಸಾರಿ ಈ ಜೀನ್ ಎಕ್ಸ್ಪರ್ಟ್ ಏನಿದೆ ಇದು ನೆಗೆಟಿವ್ ಬರ್ಬೋದು. ಆದ್ದರಿಂದ ಶ್ವಾಸಕೋಶದ ಟಿ ಬಿಯಲ್ಲಿ ಜೀನ್ ಎಕ್ಸ್ಪರ್ಟ್ ನೆಗೆಟಿವ್ ಬಂದರೆ ನಾವು ಇರಲಿಕ್ಕಿಲ್ಲ ಇಲ್ಲ ಅಂತ ಹೇಳ್ಬೋದು. ಆದರೆ ಶ್ವಾಸಕೋಶದೇತರವಾಗಿ ಬರುವಂಥ ಬೇರೆ ಅಂಗಾಂಗಗಳಲ್ಲಿ ಬರುವಂಥ ಟಿ ಬಿಗೆ ಈ ಜೀನ್ ಎಕ್ಸ್ಪರ್ಟ್ ಏನು ಪರೀಕ್ಷೆ ಇದೆ ಇದರ ಸೆನ್ಸಿಟಿವಿಟಿ ತುಂಬ ಸ್ವಲ್ಪ ಕಡಿಮೆ ಇರೋದರಿಂದ ಅದು ಇಲ್ಲ ಅಂದರೆ ಕಂಪ್ಲೀಟಾಗಿ ಇಲ್ಲ ಅಂತ ಹೇಳ್ಬೋದು. ಇದೆ ಅಂತಂದರೆ ಅದು 100% ಇದೆ ಅಂತ ಅರ್ಥ. ಇನ್ನು ಶ್ರೀಕಾಂತ್ ಹಿರೇಮಠ್ ಅವರಿಗೇನೆ ಇನ್ನೊಂದು ಪ್ರಶ್ನೆ, ಔಷಧ ನಿರೋಧಕ ಕ್ಷಯರೋಗ ಅಂದರೆ ಡ್ರಗ್ ರೆಸಿಸ್ಟೆಂಟ್ ಟಿ ಬಿಗೆ ಚಿಕಿತ್ಸೆ ಏನು ಅಂತ. ನಾನು ಆಲ್ರೆಡಿ ಹೇಳಿದ ಹಾಗೆ ಡ್ರಗ್ ಸೆನ್ಸಿಟಿವ್ ಟಿ ಬಿ ಅಥವಾ ಸಾಮಾನ್ಯ ಟಿ ಬಿಗೆ 4 ಮಾತ್ರೆಗಳನ್ನು ನಾವು ಕೊಡ್ತೀವಿ. ಅದಕ್ಕೆ ರಿಫ್ಯಾಂಪಸಿನ್, ಐಸೋನಿಯಾಸಿಟ್, ಪೈರೋಜಿನಮೈಡ್ ಮತ್ತು ಎಥಂಬಿಟಾಲ್ ಎಂಬ 4 ಮಾತ್ರೆಗಳನ್ನು ಸುಮಾರು 2 ತಿಂಗಳವರೆಗೆ ನಾವು ಅದನ್ನು ಕೊಡಬೇಕಾಗ್ತದೆ. 2 ತಿಂಗಳ ನಂತರ ಆ ರೋಗಿಯ ಲಕ್ಷಣಗಳು ಎಷ್ಟು ಕಡಿಮೆ ಆಗಿದೆ ಅಥವಾ ಎಕ್ಸ್ರೇಯಲ್ಲಿ ಎಷ್ಟು ಉತ್ತಮವಾಗಿದೆ ಅನ್ನೋದನ್ನು ತಿಳಿದುಕೊಂಡು ಮತ್ತೆ ಕಫ ಪರೀಕ್ಷೆ ಮಾಡಿಸಿ ನಂತರ ಅದನ್ನು ಮುಂದಿನ 4 ತಿಂಗಳ ಒಳಗೆ ಅದರಲ್ಲಿರುವಂಥ ಒಂದು ಮಾತ್ರೆಯನ್ನು ಕಡಿಮೆ ಮಾಡಿ, ಅಂದರೆ ರಿಫ್ಯಾಂಪಿಸಿನ್, ಐಸೋನಿಯಾಸಿಡ್ ಮತ್ತು ಎಥಂಬಿಟಾಲ್ ಎಂಬ 3 ಮಾತ್ರೆಗಳನ್ನು ನಾವು ಮುಂದಿನ 4 ತಿಂಗಳು ಅಂದರೆ ಒಟ್ಟಿನಲ್ಲಿ 6 ತಿಂಗಳ ಚಿಕಿತ್ಸೆಯನ್ನು ನಾವು ಕೊಡ್ತೇವೆ. ಆದರೆ ಯಾವಾಗ ಈ ಮಾತ್ರೆಗಳು ಕೆಲಸ ಮಾಡೋದಿಲ್ಲವೋ ಆ ಒಂದು ಸಂದರ್ಭದಲ್ಲಿ ನಾವು ಈ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಇರಬಹುದು ಅನ್ನೋದನ್ನು ಸಂಶಯವಾಗಿ ನೋಡಿ ಅದನ್ನು ಕಂಡುಹಿಡಿದ ಮೇಲೆ, ಜೀನ್ ಎಕ್ಸ್ಪರ್ಟ್ ಪರೀಕ್ಷೆಯಲ್ಲಿ ಕಂಡುಹಿಡಿದ ಮೇಲೆ ಅದಕ್ಕೆ ಕೆಲವೊಂದು ಪರೀಕ್ಷೆಗಳನ್ನು ಮಾಡಿಸಿ ಆವಾಗ ಅದಕ್ಕೆ ಕೆಲವೊಂದು ರೆಜಿಮೆನ್ಸ್ ಅಂತ ಹೇಳ್ತೀವಿ, ಶಾರ್ಟರ್ ಓರಲ್ ರೆಜಿಮೆನ್ ಅಂತ ಹೇಳ್ತೀವಿ, ಇನ್ನೊಂದು ಆಲ್ ಲಾಂಗರ್ ಓರಲ್ ರೆಜಿಮೆನ್ ಅಂತ ಹೇಳ್ತೀವಿ. ಶಾರ್ಟರ್ ಓರಲ್ ರೆಜಿಮೆನ್ ಅಂತ ಯಾಕೆ ಹೆಸರು ಕೊಟ್ಟರೆ, ಈಗ ಒಂದು 4-5 ವರ್ಷಗಳ ಹಿಂದುಗಡೆ ಇದಕ್ಕೆ ಸುಮಾರು 2 ವರ್ಷಗಳವರೆಗೆ ಚಿಕಿತ್ಸೆಯನ್ನು ಪಡೆಯಬೇಕಾಗಿತ್ತು ಡ್ರಗ್ ರೆಸಿಸ್ಟೆಂಟ್ ಟಿ ಬಿಗೆ. ಮತ್ತು ಅವು ಆ 2 ವರ್ಷದ ಚಿಕಿತ್ಸೆಯಲ್ಲಿ ಸುಮಾರು 6 ತಿಂಗಳವರೆಗೆ ಪೇಷಂಟ್ಗೆ ಡೈಲಿ ಚುಚ್ಚುಮದ್ದು ಒಂದು ಇಂಜೆಕ್ಷನ್ನ ತೊಗೋಬೇಕಾಗ್ತಿತ್ತು. ಸೊ ಇದರಿಂದಾಗಿ ರೋಗಿಗೆ ತನ್ನ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಪ್ರತಿ ದಿವಸ ಅವನು ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ತೊಗೊಳ್ಳೋದು, ಹೀಗೆ ಕೆಲವೊಂದು ಸಾಮಾಜಿಕವಾದಂತಹ ಸಮಸ್ಯೆಗಳು ಉಂಟಾಗಲಿಕ್ಕೆ ಪ್ರಾರಂಭ ಆಗ್ತಿದ್ದು. ಸೊ ಆ ಉದ್ದೇಶಕ್ಕೋಸ್ಕರ ಈಗ ಅಂದರೆ ರೀಸೆಂಟಾಗಿ ನಮಗೆ ಒಂದು ಹೊಸ ಮತ್ತೆ ಒಂದು ಔಷಧಿಯನ್ನು ಕಂಡುಹಿಡಿಯಲಾಗಿದೆ, ಅದಕ್ಕೆ ಬೆಡಾಕ್ವೆಲಿನ್ ಅಂತ ಹೇಳ್ತೀವಿ. ಆ ಬೆಡಾಕ್ವೆಲಿನ್ ಒಂದು ರೆಜಿಮನ್ ಏನಿದೆ ಆ ಒಂದು ಮಾತ್ರೆಯು ಮುಂಚಿನ ಮಾತ್ರೆಗಳಿಗಿಂತನೂ ತುಂಬ ಪರಿಣಾಮಕಾರಿಯಾಗಿದ್ದು ಮತ್ತು ಆ ರೋಗಿಯಲ್ಲಿ ವಾಸಿಯಾಗುವಂಥ ಸಂಭವವು ತುಂಬ ಹೆಚ್ಚಾಗಿದೆ. ಹಿಂದಿನ ಒಂದು ರೆಜಿಮನ್ ಇತ್ತು ಅದರಿಂದ 30-40% ಮಾತ್ರ ಅದು ಕ್ಯೂರ್ ಆಗುವಂಥ ಚಾನ್ಸ್ ಇತ್ತು. ಆದರೆ ಈಗ ಅದಕ್ಕಿಂತ ಉತ್ತಮವಾದ ಒಂದು ಕ್ಯೂರ್ ರೇಟ್ ಅಥವಾ ವಾಸಿಯಾಗುವಂತಹದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಅದಕ್ಕೋಸ್ಕರ ಈ ಆಲ್ ಲಾಂಗರ್ ಓರಲ್ ರೆಜಿಮನ್ ಆಗಲಿ ಬೆಡಾಕ್ವೆಲಿನ್ ರೆಜಿಮನ್ ಆಗಲಿ ನಾವು ಈಗ ಸದ್ಯ ಆ ಡ್ರಗ್ ರೆಸಿಸ್ಟೆಂಟ್ ಟ್ಯೂಬರ್ಕ್ಯುಲೋಸಿಸ್ಗೆ ಯೂಸ್ ಮಾಡ್ತಾ ಇದ್ದೇವೆ. ಒಳ್ಳೆಯದು ಡಾಕ್ಟರ್ ಶ್ರೀಕಾಂತ್ ಹಾಗೂ ಸುಘೋಷ್ ಅವರೇ. ಇನ್ನು ನಮ್ಮ ಕೇಳುಗರ ಪ್ರಶ್ನೆಗಳನ್ನು ನಾವು ತೆಗೆದುಕೊಳ್ಳೋಣ ಅಂತ. ಹಲೋ ಹಲೋ, ನಿಮ್ಮ ರೇಡಿಯೋ ಸೆಟ್ಟಿಂದ ದೂರ ಬಂದು ನಿಮ್ಮ ಪ್ರಶ್ನೆಯನ್ನ ಡಾಕ್ಟರ್ ಕೇಳಬೇಕು. ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ. ಈಗ ಕಾಮಾಲಿ, ನಿಮ್ಮ ಹೆಸರು ಹೇಳ್ರಿ, ಯಾವೂರಿಂದ ಕರೆ ಮಾಡ್ತೀರಿ ಅನ್ನೋದನ್ನು ಕೂಡ ಹೇಳ್ರಿ. ನಾನು ಶಿರೋಳದಿಂದ ನೇಮಿತ ಕೇಳೋದು ಉದಯ ಟೇಲರ್ ಮೇಡಮ್ ಮಾತಾಡ್ತಾರೆ. ಉದಯ್ ಅವರ, ನಿಮ್ಮ ಪ್ರಶ್ನೆ ಕೇಳ್ರಿ. ಈಗ ಟಿಬಿ ಯ ಮುಖ್ಯ ಲಕ್ಷಣಗಳನ್ನ ಹೇಳಿಲ್ರಿ ಮೇಡಮ್ ಅವರು. ಆಮ್ಯಾಗ ಇನ್ನೊಂದ್ರಿ, ಟಿಬಿಗೂ ಕಾಮಾಲಿಗೂ ಏನು ವ್ಯತ್ಯಾಸ ಅಂತ ಕೇಳ್ಬೇಕಾಯ್ತರಿ. ಟಿಬಿಯ ಲಕ್ಷಣಗಳನ್ನ ನೀವು ತಿಳ್ಕೋಬೇಕು, ಡಾಕ್ಟರ್ ಹೇಳ್ತಾರೆ ಈಗ. ಆಮ್ಯಾಗ ಜಿನ್ಸ್ ಎಕ್ಸ್ಪರ್ಟ್ ನಲ್ಲಿ ಟಿಬಿಯ ಮುಖ್ಯ ಲಕ್ಷಣಗಳನ್ನು ವಿವರಣೆಯಲ್ಲಿ ಬರ್ಲಿಲ್ಲ ಮೇಡಮ್. ಇಲ್ಲ, ನೀವು ಕೇಳಿ ಅಂತ ಹೇಳೇನೆ ಮುದ್ದಾಮ್ ಅದನ್ನ ಕೇಳಿಲ್ಲ, ಡಾಕ್ಟರ್ ಹೇಳ್ಬೇಕು ಹೇಳ್ತಾರೆ. ವಿವರಣೆ ಕೊಡ್ಬೇಕಲ್ರಿ ಮೇಡಮ್. ಕೇಳ್ತಾರೆ ಕೇಳ್ತಾರೆ, ನಿಮ್ಮಿಂದ ಬರ್ಲಿ ಅಂತ ಅವರು ಅಪೇಕ್ಷೆ ಪಡ್ತಿದ್ರು. ನಾನು ಮುಖ್ಯವಾದ ಪ್ರಶ್ನೆಗಳನ್ನ ಕೇಳಿದ್ದೇನೆ, ನೀವು ಇಂತಹ ಪ್ರಶ್ನೆಗಳಿಗೆ ಉತ್ತರ ಕೇಳ್ರಿ. ಟಿಬಿ ಕಾಯಿಲೆ ಲಕ್ಷಣಗಳಂದ್ರೆ ಕೆಮ್ಮು ಬರುವುದು, 2 ವಾರಕ್ಕಿಂತ ಹೆಚ್ಚಿನ ಕೆಮ್ಮಿದ್ರೆ ಮತ್ತು ಕೆಮ್ಮು ಮತ್ತು ಕಫ ಮತ್ತು ಕಫದಲ್ಲಿ ರಕ್ತ ಬರುವುದಾದರೆ ಮತ್ತು ಸಾಯಂಕಾಲದ ವೇಳೆ ಅವರಿಗೆ ತುಂಬ ಬೆವರು ಮತ್ತು ಜ್ವರ ಬರುವುದಾಗಲಿ ಮತ್ತು ಹಸಿವು ಆಗದೇ ಇರುವುದು, ತೂಕ ಕಡಿಮೆ ಆಗ್ತಾ ಹೋಗುವುದು, ಇವು ಅತ್ಯಂತ ಮುಖ್ಯವಾದಂತಹ ಟಿಬಿ ಲಕ್ಷಣಗಳು ಕಂಡುಬರ್ತವೆ. ಜೀನ್ ಎಕ್ಸ್ಪರ್ಟ್ ಅನ್ನೋದು ಅದು ಒಂದು ಪರೀಕ್ಷೆ, ಅದು ರೋಗಕ್ಕೆ ಏನು ಗುರುತಾಗುತ್ತೆ ಅಂತ ಸರ್, ಅದು ಟಿಬಿ ಇದೆಯೋ ಅಥವಾ ಟಿಬಿ ಇಲ್ಲವೋ ಅನ್ನೋವಂತಹ ಅದನ್ನು ಕಂಡು ಹಿಡಿದಕ್ಕೋಸ್ಕರ ನಾವು ಈಗ ಶುಗರ್ ಇದೆಯೋ ಶುಗರ್ ಇಲ್ಲೋ ಅನ್ನೋದನ್ನ ನಾವು ಬ್ಲಡ್ ಟೆಸ್ಟ್ ಮಾಡಿದಾಗ ಹೇಗೆ ಗೊತ್ತಾಗ್ತದೋ ಹಾಗೆ ಇದು ಟಿಬಿ ಇದೆಯೋ ಟಿಬಿ ಇಲ್ಲವೋ ಅನ್ನೋದನ್ನ ನಾವು ಕಫದ ಮಾದರಿಯೊಳಗೆ ಪರೀಕ್ಷೆ ಮಾಡ್ತೀವಿ. ಅದಕ್ಕೆ ನಾವು ಹೆಸರು ಕೊಟ್ಟಿದೀವಿ ಜೀನ್ ಎಕ್ಸ್ಪರ್ಟ್ ಅಂತ ಹೆಸರು ಕೊಟ್ಟಿದ್ದೀವಿ. ಈಗಾಗಲೇ ಹೇಳಿದ್ರು 2 ವಾರದಕ್ಕಿಂತ ಹೆಚ್ಚಿಗೆ ಕೆಮ್ಮಿದ್ರ, ಆಮೇಲೆ ಕಫದಾಗ ರಕ್ತ ಬರುತ್ತಿದ್ರ, ಹಸಿವೆ ಆಗದೆ ಇದ್ರ, ಇದೆಲ್ಲ ಟಿಬಿ ಲಕ್ಷಣ ಅಂತ ಡಾಕ್ಟರ್ ಹೇಳಿದ್ರು. ಆಯ್ತು, ಥ್ಯಾಂಕ್ ಯು ಮೇಡಮ್. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ ರೇಡಿಯೋ ಸೆಟ್ ಹಿಂದ ಐತಿ, ನಂಗೆ ಕೇಳಿಸ್ತಾ ಇದೆ. ದೂರ ಬಂದ್ ಪ್ರಶ್ನೆ ಕೇಳ್ರಿ. ಹಿರೇಮಠ ಕೇಳ್ರಿ ಪ್ರಶ್ನೆ. ಪ್ರಶ್ನೆ ಕೇಳ್ರಿ. ಡಾಕ್ಟರ್, ಇಬ್ರು ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ಕಾರ ಸರ್. ನನ್ನ ಪ್ರಶ್ನೆ ಏನಂದ್ರೆ ರೀ, ಟಿವಿ ನಮ್ಮ ಜೀವನದಾಗ ಬರಲೇಬಾರ್ದು. ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತೀವಲ್ರಿ, ಹಾಗಾದ್ರೆ ಟಿವಿ ಬರೆದಾಗ ನಾವು ಏನಾದರೂ ಮುಂಜಾಗ್ರತಾ ಕ್ರಮ ತಗೋಬೇಕ್ರಿ ಸರ್? ಹಾಂ, ಒಂದು ಅಂದರೆ ನಮ್ಮದು ನ್ಯೂಟ್ರಿಷನ್ ತುಂಬ ಚೆನ್ನಾಗಿ ಇಟ್ಕೋಬೇಕು, ಯಾಕಂದರೆ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಆದರೆ ಟಿ ಬಿ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತು ಮಧುಮೇಹ ಇದು ಒಂದು ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟ್ರಿ ಆಗಿದೆ. ಸೊ ಆವಾಗವಾಗ ಬ್ಲಡ್ ಟೆಸ್ಟು ಮಾಡಿಕೊಂಡು ನೋಡಬೇಕು, ನಮಗೆ ಡಯಾಬಿಟೀಸ್ ಏನಾದರೂ ಇದೆಯಾ ಅಥವಾ ಹಿಂಗೆ ಏನಾದರೂ, ಯಾಕಂದರೆ ಅದರಿಂದನೂ ಟಿ ಬಿ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನು ನಾವು COVID-19 ಸಲುವಾಗಿ ಏನು ಪ್ರಿಕಾಷನ್ಸ್ ತೊಗೊಂಡ್ವಿ ಅಂದರೆ ಮಾಸ್ಕ್ ಹಾಕ್ಕೊಂಡು ಅಡ್ಡಾಡೋದು, ಮತ್ತು ಆವಾಗವಾಗ ಓವರ್ ಕ್ರೌಡಿಂಗ್ ಅವಾಯ್ಡ್ ಮಾಡೋದು, ಮತ್ತು ಆವಾಗವಾಗ ಕೈ ತೊಳ್ಕೊಳ್ಳೋದು, ಇವೆಲ್ಲನೂ ಟಿ ಬಿಯನ್ನು ತಡಿಬೋದು. ಸೊ ಹಾಗಾಗಿ ಅವನ್ನೆಲ್ಲನೂ ನಾವು ಮುಂದೆ ಪಾಲಿಸಬೇಕು. ಸರ್, ತಣ್ಣೀರಿನಲ್ಲಿ ಸ್ನಾನ ಮಾಡೋದ್ರಿಂದನೂ ಬರ್ಬೋದಂದ್ರೆ? ಇಲ್ಲ, ಅದರಿಂದ ಬರೋದಿಲ್ಲ ಸರ್. ತಣ್ಣೀರಿಂದ ಸ್ನಾನ ಮಾಡೋದ್ರಿಂದ ಈ ಟಿ ಬಿ ಕಾಯಿಲೆ ಬರೋದಿಲ್ಲ. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಒಂದು ತೊಂದರೆ ಆಗಿದ್ದು, ನೀವು ಯಾವುದೇ ಒಂದು ಟಿ ಬಿ ಪೇಷಂಟ್ಗೆ ಕೆಮ್ಮುವಾಗ ಅಥವಾ ಸೀನುವಾಗ ಅವರ ಸಂಪರ್ಕಕ್ಕೆ ಬಂದಾಗ ಅದು ನಿಮ್ಮ ದೇಹದ ಒಳಗಡೆ ಏನಾಗ್ತದೆ, ಪ್ರವೇಶ ಮಾಡ್ತದೆ ಆ ಸೂಕ್ಷ್ಮಾಣುಜೀವಿ. ಸೊ ಆ ಸೂಕ್ಷ್ಮಾಣುಜೀವಿ ಬಂದು ನಮ್ಮ ದೇಹದಲ್ಲಿ ಹೋದ ತಕ್ಷಣ ನಮಗೆ ರೋಗ ಬರೋದಿಲ್ಲ. ನಮಗೆ ಯಾವಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೋ, ಸರಿಯಾಗಿ ಊಟ ಮಾಡಲಿಲ್ಲ ಅಂದರೆ, ನಮ್ಮ ದೇಹದಲ್ಲಿ ನ್ಯೂಟ್ರಿಷನ್ ಸರ್ ಹೇಳಿದ ಕಡಿಮೆ ಆದಾಗ, ಇನ್ನು ಕೆಲವರು ಶುಗರ್ ಮಾತ್ರೆಗಳನ್ನು ಸರಿಯಾಗಿ ತಗೊಳ್ಳಿಲ್ಲ ಅಂದರೆ ಅದು ಅನ್ಕಂಟ್ರೋಲ್ ಆಗ್ತದೆ, ಅಂದರೆ ಅದು ಮಿತಿ ಮೀರಿ ಏರಿದಾಗ ಇವೆಲ್ಲ ಅವ್ರದ್ದು ಬಾಡಿಯಲ್ಲಿ ಏನಾಗ್ತದೆ, ಇಮ್ಯುನಿಟಿ ಅನ್ನೋದು ಕಡಿಮೆ ಆಗ್ತದೆ. ಆ ಟೈಮಲ್ಲಿ ನಮಗೆ ಅದು ರೋಗವಾಗಿ ಪರಿವರ್ತನೆ ಹೊಂದಬಹುದು. ಇನ್ನು ಮುಂದಿನ ಪ್ರಶ್ನೆ. ಹಲೋ ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ನಾನು ನಿಯಮಿತ ಕೇಳುಗ ಮೇಡಮ್, ರೇಡಿಯೋ ನಿಯಮಿತ ಕೇಳುಗ, ಬಾಗಲಕೋಟೆ ನವನಾಡದಿಂದ ಮಹೇಶ್ ಮಿರಜ್ಕರ್ ರೀ. ಮಹೇಶ್ ಮಿರಜ್ಕರ್ ಅವರು, ಪ್ರಶ್ನೆ ಕೇಳ್ರಿ. ನಮಸ್ಕಾರ ಡಾಕ್ಟರ್. ನಮಸ್ತೆ. ಇಲ್ಲ ಸರ್, ಶುಗರ್ ಇದೆ ನಮಗೆ. ಈ ಕರಿದ ಪದಾರ್ಥಗಳು ಅಂದ್ರೆ ಬಜ್ಜಿಗಿಜಿ ಅಂತ ತಿನ್ನೋದ್ರಿಂದ ಅದರಿಂದ ಏನಾದರೂ ಇದು ಬರ್ತದೆ ನಂತರ ಟಿಬಿ? ಇಲ್ಲ, ಬಜಿಗಿಜಿ ತಿನ್ನೋದ್ರಿಂದ ಟಿ ಬಿ ಬರಲ್ಲ. ಟಿ ಬಿ ಒಂದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗೋದ್ರಿಂದ ಅದರಿಂದ ಆಗುತ್ತೆ. ಆದರೆ ನೀವು ಶುಗರನ್ನು ಚಲೋತ್ನಾಗಿ ಕಂಟ್ರೋಲ್ ಮಾಡಬೇಕ್ರಿ. ಅಂದರೆ ಶುಗರ್ ಕಂಟ್ರೋಲ್ ಆಗಲಿಲ್ಲ ಅಂದರೆ ನಿಮ್ಮ ಇಮ್ಯುನಿಟಿ ಡೌನ್ ಆಗಿ ಟಿಬಿಗೆ ಚಾನ್ಸಸ್ ಟಿಬಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ನೀವು ಭಜಿ ಅವೆಲ್ಲ ಅವಾಯ್ಡ್ ಮಾಡಿದರೆ ಬೆಟ್ರು. ಅದರಿಂದ ನಿಮ್ಮದು ಏನು ಶುಗರ್ ಕಾಯಿಲೆ ಮಧುಮೇಹ ಕಾಯಿಲೆ ಇದೆಲ್ಲ ಅದು ನಿಯಂತ್ರಣ ತಪ್ಪಬಹುದು. ಆ ಥರ ಅದಕ್ಕೋಸ್ಕರ ನೀವು ಊಟದಲ್ಲಿ ಸ್ವಲ್ಪ ಪತ್ತೆ ಮಾಡೋದರಿಂದ ನಿಮ್ಮ ಶುಗರ್ ಕಾಯಿಲೆ ಕಂಟ್ರೋಲಲ್ಲಿ ಇತ್ತಂದರೆ ಇಂಥ ಯಾವುದೇ ಆದ ಕೇವಲ ಟಿ ಬಿ ಮಾತ್ರ ಇಲ್ಲ, ಯಾವುದೇ ಇನ್ಫೆಕ್ಷನ್ಗಳನ್ನು ಕೂಡ ನಾವು ನಿಯಂತ್ರಣದಲ್ಲಿ ಇಡಬಹುದು ಅಂತ. ಇನ್ನು ಮುಂದಿನ ಕೇಳುಗರು. ಹಲೋ ಮೇಡಮ್, ನಮಸ್ಕಾರ ರೀ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ಸಾವನೂರು ತಾಲೂಕು ಜೇಗಿನಕಟ್ಟೆ ಗ್ರಾಮದಿಂದ ಗಂಗಾಧರ್ ಮುಂದಿನ ಮನೆಯಿಂದ ಮಾತಾಡ್ತಾ ಇರೋದು ಮೇಡಮ್. ಗಂಗಾಧರ್ ಅವರ ಕೇಳ್ರಿ ಪ್ರಶ್ನೆ. ಈಗ ಟಿ ಬಿ ಬಂದಾಗ ಮೇಡಮ್ ಹಾರ್ಟ್ ಅಟ್ಯಾಕ್ ಆದ್ರೆ ಅದಕ್ಕೆ ಸ್ಟಂಟ್ ಹಾಕ್ತಾರ ಮೇಡಮ್ ಅಂತ ನನ್ನ ಪ್ರಶ್ನೆ. ವೈದ್ಯರು ಪ್ರಶ್ನೆಗೆ ಉತ್ತರ ಹೇಳ್ತಾರೆ. ಹಾ, ಟಿ ಬಿ ಕಾಯಿಲೆ ಇದ್ದಾಗ ಅವರಿಗೆ ಹಾರ್ಟ್ ಅಟ್ಯಾಕ್ ಆದ್ರೆ ಸ್ಟಂಟ್ ಹಾಕ್ತಾರೆ, ಹಾಕ್ಲೇಬೇಕಾಗ್ತದೆ ಸರ್. ಸೊ ಅಂದ್ರೆ ನಿಮ್ದು ಯಾವುದು ಸ್ಟೇಜ್ ಅಲ್ಲಿ ನಿಮ್ದು ಹಾರ್ಟ್ ಅಟ್ಯಾಕ್ ಇದೆ ಅಥವಾ ನಿಮ್ದು ಟಿ ಬಿ ಕಾಯಿಲೆ ಯಾವ ಸ್ಟೇಜಲ್ಲಿದೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಯಾಕಂದರೆ ಕೆಲವೊಂದ್ಸತಿ ನಮಗೆ ಟಿ ಬಿ ಕಾಯಿಲೆಯನ್ನು ನಾವು ಡಯಾಗ್ನೋಸ್ ಮಾಡಿರೋದೇ ಇಲ್ಲ. ಸೊ ಆ ಟೈಮಲ್ಲಿ ಸಡನ್ನಾಗಿ ನಾವು ಯಾವುದೇ ಒಂದು ಕಾರಣ ಎದೇನು ಅಂತ ನಾವು ಹೋಗಿ ಪರೀಕ್ಷೆ ಮಾಡಿಸಿದಾಗ ಅವಾಗ ನಮಗೆ ಹಾರ್ಟ್ ಅಟ್ಯಾಕ್ ಇರೋದು ಗೊತ್ತಾಗ್ತದೆ ಮತ್ತು ಟಿ ಬಿ ಕಾಯಿಲೆ ಇರೋದು ಗೊತ್ತಾಗ್ತದೆ. ಸೊ ಹಾಗಿದ್ದಾಗ ಏನಾಗ್ತದೆ, ಟಿ ಬಿ ಐತೆ ಅಂತ ಮೊದಲೇ ಗೊತ್ತಾಗಿತ್ತು ಸರ್, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಟಿ ಬಿ ಟ್ಯಾಬ್ಲೆಟ್ 3 ಮಂತ್ಸ್ ತೊಗೊಂಡಿದ್ರು ರೀ ನಮ್ಮ ಫಾದರ್. ಓಕೆ, ಆಮೇಲೆ ಹಾರ್ಟ್ ಅಟ್ಯಾಕ್ ಆಯ್ತು ರೀ, ಕೆ ಎಮ್ ಸಿ ಒಳಗೆ ಅಡ್ಮಿಟ್ ಮಾಡ. ಅದು ಟಿ ಬಿ ಗೊತ್ತಾಗಿದ್ದೆ ನಮ್ಗೆ ಎಸ್ ಟಿಮ್ನಲ್ಲಿ ಸರ್. ಓಕೆ, ನೆಕ್ಸ್ಟ್ ಹಾರ್ಟ್ ಅಟ್ಯಾಕ್ ಆಗುತ್ತಲೇ ನಮ್ಮಅಮ್ಮ ಏನ್ ಮಾಡಿದ್ರು, ಇಮಿಡಿಯೇಟ್ಲಿ ಆಂಬುಲೆನ್ಸ್ ಕರ್ಕೊಂಡು ಕೆ ಎಮ್ ಸಿ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ರು, ಅಲ್ಲಿ ಸ್ಟಂಟ್ ಹಾಕ್ಬೇಕಂತ ಹೇಳಿದಾಗ ಇಲ್ಲ, ಅದು ನಾವು ಮಾಡಿಸ್ಲೇಬೇಕಾಗ್ತದೆ. ಇಲ್ಲ ಅಂದ್ರೆ ಹಾರ್ಟಿನ ಮೇಲೆ ಆಗುವಂತ ವೈಪರೀತ್ಯಗಳು ಬೇರೆ ಬೇರೆ ಇರ್ತವೆ. ಸೊ ಅದಕ್ಕೋಸ್ಕರ ಅದನ್ನ ಅದು ಒಂದು ಬೇರೆ ಅಂದ್ರೆ ಅದು ರಕ್ತನಾಳಗಳ ಮುಖಾಂತರವಾಗಿ ಅವರು ಹೃದಯವನ್ನ ಪ್ರವೇಶಿಸ್ತಾರ. ಸೊ ಇದಕ್ಕೆ ಮತ್ತೆ ಶ್ವಾಸಕೋಶಕ್ಕೆ ಏನೂ ಸಂಬಂಧ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಅದು ಮಾಡಿಸೋದೇ ಒಳ್ಳೇದು. ಡಾಕ್ಟರ್ ಶ್ರೀಕಾಂತ್ ಹಿರೇಮಠ್ ಅವರಿಗೆ ನನ್ನ ಪ್ರಶ್ನೆ, ಈಗ ನೀವು ಟಿ ಬಿ ಚಿಕಿತ್ಸೆ ಬಗ್ಗೆ ವಿವರವಾಗಿ ತಿಳಿಸಿದ್ರಿ ಆಗಲೇ, ಅದಕ್ಕೆ ಏನಾದರೂ ಅಡ್ಡ ಪರಿಣಾಮಗಳು ಇರ್ತಾವ ಚಿಕಿತ್ಸೆಗೆ ಅಂತ? ಪ್ರತಿಯೊಂದು ಮಾತ್ರೆಗಳಿಗೂ ಕೂಡ ಒಂದೊಂದು ಅಡ್ಡ ಪರಿಣಾಮ ಇದ್ದೇ ಇರ್ತದೆ. ಹಾಗಂತ ಅದು ಪ್ರತಿಯೊಬ್ಬರು ಯಾರು ಆ ಮಾತ್ರೆಗಳನ್ನು ತಗೋತಾರೆ, ಚಿಕಿತ್ಸೆ ಪಡೆಯುತ್ತಾರೆ, ಅವರಿಗೆ ಆಗಲೇಬೇಕಂತೇನಿಲ್ಲ. ಕೆಲವರಿಗೆ ಅವರ ದೇಹದ ಒಂದು ಸೂಕ್ಷ್ಮತೆಗಳಿಗೆ ಅನುಗುಣವಾಗಿ ಕೆಲವೊಂದು ಸರಿ ಆ ಅಡ್ಡ ಪರಿಣಾಮಗಳನ್ನು ಆಗ್ಬೋದು. ಸೊ ಈ ಒಂದು ಟಿ ಬಿ ಕಾಯಿಲೆಗೆ, ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಕಾಯಿಲೆಗೆ ಉಪಯೋಗಿಸುವಂತಹ ಔಷಧಿಗಳಿಗೆ ಸ್ವಲ್ಪ ಹೆಚ್ಚಿನ ರೀತಿಯಾದಂತಹ ಅಡ್ಡ ಪರಿಣಾಮಗಳು ಇರೋದರಿಂದ ಮತ್ತು ಅದನ್ನು ನಾವು ತುಂಬ ದಿವಸಗಳವರೆಗೆ ತಗೊಳ್ಳುವಂತಹ ಒಂದು ಪರಿಸ್ಥಿತಿ ಇರೋದರಿಂದ ನಾವು ಏನು ಮಾಡ್ತೀವಿ, ಆ ಮಾತ್ರೆಗಳನ್ನು ಪ್ರಾರಂಭಿಸೋಕ್ಕಿಂತ ಮುಂಚೆ ಪ್ರೀ ಟ್ರೀಟ್ಮೆಂಟ್ ಇವ್ಯಾಲ್ಯೂಯೇಷನ್ ಅಂದರೆ ಚಿಕಿತ್ಸೆ ಪೂರ್ವವಾಗಿ ಯಾವ್ಯಾವ ಅಂಗಾಂಗಗಳ ಮೇಲೆ ಅವು ಆ ಮಾತ್ರೆಗಳು ಅದರ ಪರಿಣಾಮಗಳನ್ನು ಬೀರಬಹುದು, ಆ ಅಂಗಾಂಗಗಳ ಸ್ಥಿತಿ ಹೇಗಿದೆ, ಅವುಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಿದಾವೋ ಇಲ್ಲೋ ಅನ್ನೋದರ ಬಗ್ಗೆ ಅವುಗಳನ್ನು ನಾವು ಟೆಸ್ಟ್ಗಳು ಮಾಡ್ತೇವೆ. ಅದರಲ್ಲಿ ಕೆಲವೊಂದು ಇ ಸಿ ಜಿ ಅಂತ ಬರ್ತದೆ, ಅದು ಹಾರ್ಟಲ್ಲಿ ಹಾರ್ಟ್ ಬೀಟನ್ನು ಏರುಪೇರು ಮಾಡುವಂತಹ ಸೈಡ್ ಎಫೆಕ್ಟ್ ಇರೋದರಿಂದ ಅದನ್ನು ಮಾಡ್ತೀವಿ, ಮತ್ತು ಲಿವರ್ ಪರೀಕ್ಷೆ ಮಾಡ್ತೀವಿ, ಕಿಡ್ನಿ ಪರೀಕ್ಷೆ ಮಾಡ್ತೀವಿ, ಥೈರಾಯ್ಡ್ ಪರೀಕ್ಷೆಗಳನ್ನು ಮಾಡ್ತೀವಿ. ಹೀಗೆ ಕೆಲವೊಂದು ಪರೀಕ್ಷೆಗಳನ್ನು ಮಾಡಿ ದೇಹದ ಅಂಗಾಂಗಗಳ ಸ್ಥಿತಿಗತಿಗಳನ್ನು ಮೊದಲೇ ಅರಿತುಕೊಳ್ತೀವಿ. ಅದಲ್ಲದೆ ಪೇಷೆಂಟ್ಗಳಿಗೆ ಅದರ ಬಗ್ಗೆ ಮೊದಲು ಈ ಸೈಡ್ ಎಫೆಕ್ಟ್ ಆದರೆ ಇಮ್ಮಿಡಿಯೇಟಾಗಿ ನಮ್ಮ ಕಡೆ ಬಂದು ಚೇಂಜ್ ಮಾಡಿಸ್ಕೋಬೇಕಂತ ಕೂಡ ಹೇಳ್ತೀವಿ. ಇನ್ನು ಕೇಳುಗರಲ್ಲಿ ಕೋರಿಕೆ, ಸಮಯ ಕಡಿಮೆ ಇರುವುದರಿಂದ ನಿಮ್ಮ ಹೆಸರು ಹೇಳಿ ನೇರವಾಗಿ ನಿಖರವಾಗಿ ಪ್ರಶ್ನೆಯನ್ನು ಕೇಳಬೇಕು ಅಂತ. ಹಲೋ ಮೇಡಮ್, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ಜಗದೀಶ್ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳ್ರಿ ಜಗದೀಶ್. ಡಾಕ್ಟರ್ ಕೇಳ್ತಾ ಇದ್ದಾರೆ, ಕೇಳ್ರಿ. ಹಲೋ, ಹೇಳಿ ಸರ್. ಸರ್ ನಮಸ್ಕಾರ ಸರ್, ಚಂದ್ರಕಾಂತ ಹಿರೇಮಠ ಸರ್ಗೆ. ಹೇಳಿ ಸರ್. ಸರ್ ಇವಾಗ ಟಿ ಬಿ ಕಾಯಿಲೆ ಲಕ್ಷಣಗಳು ಯಾವ ರೀತಿ ಇರುತ್ತೆ, ಅಥವಾ ಸಣ್ಣ ಮಕ್ಕಳಿಗೂ ಬರುತ್ತೆ, ದೊಡ್ಡವರಿಗೂ ಬರುತ್ತೆ, ಯಾವ ರೀತಿ ಬರುತ್ತೆ ಅಂತ? ಹೌದು, ಇದಕ್ಕೆ ಯಾವುದೇ ಅಂದರೆ ವಯಸ್ಸಿನ ಮಿತಿ ಹೊರತಾಗಿಲ್ಲ, ಯಾರಿಗಾದರೂ ಕೂಡ ಈ ರೋಗ ಬರ್ಬೋದು. ಚಿಕ್ಕ ವಯಸ್ಸಿನವ್ರಕ್ಕಿಂತ ಹಿಡಿದು ವಯಸ್ಕರಲ್ಲಿಯೂ ಕೂಡ ಈ ಒಂದು ರೋಗ ಬರ್ಬೋದು. ಅಂದರೆ ಚಿಕ್ಕ ವಯಸ್ಸಿನವರಿಗೆ ಯಾವಾಗಾದರೂ ಮನೆಯಲ್ಲಿ ಯಾರಿಗಾದರೂ ಟಿ ಬಿ ಕಾಯಿಲೆ ಇದ್ದರೆ ಅಥವಾ ತಾಯಿಗೆ ಟಿ ಬಿಯಿಂದ ಅವರು ಬಳಲ್ತಾ ಇದ್ದರೆ ಆ ಮಗುವನ್ನು ಆರೈಕೆ ಮಾಡುವಂತಹ ಒಂದು ಟೈಮ್ನಲ್ಲಿ ಆ ಒಂದು ಮಗುವಿಗೆ ಕೂಡ ಈ ರೋಗವು ಬರುವಂತಹ ಚಾನ್ಸಸ್ ಹೆಚ್ಚಾಗಿರ್ತದೆ. ಅದರಲ್ಲಿ ನಾವು ವಯಸ್ಕರು ಆಗಲಿ ದೊಡ್ಡವರಾಗಲಿ ಅವರು ಹೊರಗಡೆ ಓಡಾಡುವಾಗ ಮತ್ತು ಅವರಿಗೆ ಇರುವಂತಹ ಬೇರೆ ಬೇರೆ ತೊಂದರೆಗಳು, ಅಂದರೆ ಈಗ ಕಿಡ್ನಿ ತೊಂದರೆ ಇದ್ದವರಿಗೂ ಕೂಡ ರೋಗ ನಿರೋಧಕ ತೊಂದರೆ ಕಡಿಮೆ ಆಗ್ತದೆ ಮತ್ತು ಶುಗರ್ ಇರೋವರಿಗೂ ಕೂಡ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಹೀಗೆ ನಾವು ಹೊರಗಡೆ ಓಡಾಡುವಾಗ ನಮಗೆ ಆ ರೀತಿಯ ಈ ಒಂದು ಸೋಂಕು ತಗುಲುವಂತಹ ಸಂಭವ ಹೆಚ್ಚಾಗಿರ್ತದೆ. ಇದು ಯಾವ ವಯಸ್ಸಿನಲ್ಲಿ ಕೂಡ ಬರಬಹುದು. ಇನ್ನು ಮುಂದಿನ ಪ್ರಶ್ನೆ. ಹಲೋ, ಹಲೋ, ತಮ್ಮ ಹೆಸರು ಹೇಳ್ರಿ, ಯಾವೂರಿಂದ ಅಂತ ಹೇಳ್ರಿ, ಪ್ರಶ್ನೆ ಕೇಳ್ರಿ. ಹರಿಹರದಿಂದ ಲಕ್ಷ್ಮೀ ಚಂದ್ರಶೇಖರ್ ಹೋಳೆ ಮಾತಾಡೋದು. ಹೇಳಿ ಸರ್, ಹೇಳಿ. ನಮಸ್ತೆ ಸರ್. ನಮಸ್ತೆ, ಹೇಳ್ರಿ. ಈಗ ಕೊರೋನಾ ಟೈಮ್ನಾಗ ಈಗ ಮತ್ತೆ ಕೊರೋನಾ ಆದವರಿಗೆ ಕೆಮ್ಮು ನೆಗಡಿ ಬರ್ಬೇಕಲ್ಲ, ಈ ಕೆಮ್ಮು ಮತ್ತೆ ಅವ್ರಿಗೆ ಕಂಟಿನ್ಯೂ ಇತ್ತು ಅಂದ್ರೆ ಈಗ ಟಿ ಬಿ ಆಗೋ ಚಾನ್ಸಸ್ ಸಿಕ್ಕತ್ತ ಅಂತ ಕೇಳ್ಬೇಕಿತ್ತು. ಹಾ, ಅಂದರೆ ಕೊರೋನಾ ಟೈಮಲ್ಲಿ ಯಾರಿಗೆ ಕೆಮ್ಮು ಅದೇ ಎರಡು ವಾರಕ್ಕಿಂತ ಜಾಸ್ತಿನೂ ಕೆಮ್ಮು ಕಂಟಿನ್ಯೂ ಆಗಿದ್ದರೆ ಟಿ ಬಿ ಟೆಸ್ಟ್ ಮಾಡೋದು ಒಳ್ಳೆಯದು. ಟಿ ಬಿ ಟೆಸ್ಟ್ ನೋಡಬೇಕು, ಯಾಕಂದರೆ ಟಿ ಬಿ